ಹಾರಂಗಿ ಜಲಾಶಯದಲ್ಲಿ ಕಾಣಸಿಗುವ ಕೊಡಗಿನ ಅಪರೂಪದ ಮೀನಿನ ತಳಿ ಯಾವುದು? ಬೊಮ್ಮೀನ. ಅದಕ್ಕೆ ಇವಾಗ ರಮಾದೇವಿಯೇನೋ ಬೇರೆ ಹೆಸರು ಇಟ್ಟಿದ್ದಾರೆ ಸರ್. ಇದು ಬೊಮ್ಮೀನ್ ಅಂತ ಹೇಳ್ತಾರೆ ಅಂತ ಹೆಸರು. ಏನು ಏನು ವಿಶೇಷ ಅದರದ್ದು ಹೇಳಿ ಸ್ವಲ್ಪ, ಏನಾದ್ರೂ ನಿಮಗೆ ಗೊತ್ತಿದ್ರೆ. ಏನು ಅದು ಬಹಳ ದೊಡ್ಡದಾಗಿ ಬೆಳೀತದೆ ಮತ್ತೆ ಗೇಮ್ ಫಿಶಿಂಗ್ ಗೆ ಅದು ವೆರಿ ಫೇಮಸ್ ಅಲ್ವಾ, ದುಬಾರೆ ಮತ್ತೆ ಇದರಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಜಸ್ಟ್ ಮಹಾಶೀರ್ ಇವಾಗ ಅದಕ್ಕೆ ಹೊಸ ಹೆಸರು ಇಟ್ಟಿದ್ದಾರೆ ಸರ್, ನಿಮಗೆ ಐಡಿಯಾ ಇದೆಯಾ? ರಮಾದೇವಿ ಅಂತ. ಹೌದಾ? ಹೌದು ಸರ್, ಮಹಾಶೀರ್ ಅನ್ನೋದೇ ಅದರದ್ದು. ಮಹಾಶೀರ್ ಅಂತ ಅಂದ್ರೆ ಈ ಸ್ಪೀಸೀಸ್ ಗೆ, ಕೊಡಗಿನ ಸ್ಪೀಸೀಸ್ ಗೆ ಅದು. ಒಂದು ಬೇಕಾದ್ರೆ ಕನ್ಫರ್ಮ್ ಮಾಡಿ ಸರ್. ಹೌದು, ವೈಜ್ಞಾನಿಕ ಹೆಸರು ಹೇಳ್ತಾ ಇದ್ರಿ. ಹೌದೌದು, ಅವರು ಈ ಮಹಾಶೀರ್ ಮೀನು 60 ಕಿಲೋಗ್ರಾಂ ವರೆಗೆ ಬೆಳೀತದಂತೆ. ಹೌದು ಹೌದು ಸರ್, ದಪ್ಪವಾಗ್ಲಿಕ್ಕೆ 3 ವರ್ಷ ಬೇಕು. ಆದ್ರೆ ವಿಶಾಲವಾದ ನೀರಿನ ಪ್ರದೇಶ ಇದರ ಚಟುವಟಿಕೆಗೆ, ಇದರ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗ್ತದೆ ಅಲ್ವಾ? ಹೌದು ಸರ್, ಹೌದು. ಧನ್ಯವಾದ ಚಂಗಪ್ಪನವರೇ. ನನ್ನ ಮಗ ಸೊಸೆ ಇಬ್ರು ಗೇಮ್ ಫಿಶಿಂಗ್ ನಲ್ಲಿ ಬಹಳ ಇದು. ಹೌದಾ? ವಾಸಿ ಇದು ಮೆಂಬರ್. ಮತ್ತೆ ದೊಡ್ಡ ದೊಡ್ಡ ಫಿಶ್ ಅದು ಹಿಡಿದು ಬಿಡುದು, ತಿನ್ನೋದಿಲ್ಲ. ಹಾಗೆ ಹಾಗೆ, ಒಳ್ಳೇದು. ಫೋಟೋ ತಗೊಂಡು ಬಿಡುದು. ಸರಿನೇ ಸರಿನೇ. ಒಂದು ಇಂಟರ್ನ್ಯಾಷನಲ್ ಲೈಸೆನ್ಸ್ ಪಡ್ಕೊಂಡಿದ್ದಾನೆ. ಹೌದಾ? ಹೌದು ಸರ್. ಏನ್ ಮಾಡ್ತಾರೆ ಮಗ? ಫಿಶಿಂಗ್. ಮಗ ಆರ್ಕಿಟೆಕ್ಟ್ ಬೆಂಗಳೂರಿನಲ್ಲಿ. ಆದ್ರೂ ಆಸಕ್ತಿ ಇದೆ ಅಲ್ವಾ? ಹೌದು, ತುಂಬಾ ತುಂಬಾ ಹುಚ್ಚು ಸ್ವಲ್ಪ ಜಾಸ್ತಿನೇ ಇದೆ. ಹೌದು ಸರ್, ಹೌದು. ಒಳ್ಳೇದು ಚಂಗಪ್ಪನವ್ರ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೇಳಿದ್ರೆ ಮಹಾಶೀರ್ ಮೀನನ್ನ ಹಿಡಿಯಂಗಿಲ್ಲ, ಅದನ್ನ ತಿನ್ನುವ ಉದ್ದೇಶಕ್ಕೂ ಉಪಯೋಗಿಸ್ಕೊಳ್ಳಂಗಿಲ್ಲ. ಈ ಮೀನಿನ ಒಂದು ಸಂರಕ್ಷಣೆ ಮಾಡೋ ಸಲುವಾಗಿ ಮೀನುಗಾರಿಕೆ ಇಲಾಖೆ ನಿಷೇಧವನ್ನು ಹೇರಿದೆ. ಯಾರಾದರೂ ಇದನ್ನ ಒಂದು ರೀತಿಯಲ್ಲಿ ಬೇಟೆಯಾಡಿ ಅಥವಾ ಹಿಡಿದು ಬಳಕೆ ಮಾಡಿದ್ದು ಸುದ್ದಿ ಗೊತ್ತಾಯ್ತು ಅಂದ್ರೆ ತಪ್ಪಾಗ್ತದೆ, ಅದಕ್ಕೆ ಇಲಾಖೆ ಕಾನೂನಿನ ಕ್ರಮವನ್ನು ಕೈಗೊಳ್ಳುತ್ತೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ, ನಮಸ್ಕಾರ. ತಮ್ಮ ಹೆಸರು? ದಿವ್ಯ ಅಂತ ಹೇಳಿ. ದಿವ್ಯ ಅವರು ಎಲ್ಲಿಂದ? ಪುತ್ತೂರಿಂದ. ಪುತ್ತೂರಿಂದ. ಏನ್ ಮಾಡ್ತೀರಿ ದಿವ್ಯ? ನಾವು ಮನೇಲಿರೋದು ಸರ್. ಹೌದಾ? ಮನೇಲಿ ಅಂದ್ರೆ ಕೃಷಿ ಮಾಡ್ತೀರಿ ಅಲ್ವಾ? ಟೈಲರಿಂಗ್ ಮಾಡ್ತೀರಿ. ಆಮೇಲೆ ಕೃಷಿ, ಏನೇನು ಕೃಷಿ ಕೆಲಸ ಮಾಡ್ತೀರಿ? ಇದು ಅಡಿಕೆ ತೋಟ ಇದೆ, ಆಡು ಸಾಕಿ, ಕೋಳಿ ಇದೆ. ಆಡುಗಳು ಎಷ್ಟಿದಾವೆ? ಅಡಿಕೆ ತೋಟ ಎಷ್ಟಿದೆ? ಆಡು ಒಂದು 20 ಇದೆ ಸರ್. ಹೌದಾ? ಒಂದು 200 ಇದೆ. 200 ಅಡಿಕೆ ಮರಗಳಿದಾವೆ. ನಿಮ್ ಕಡೆಗೆ ಆಡುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತಾವಲ್ವಾ? ಮಳೆಗಾಲದಲ್ಲಿ ಎಚ್ಚರಿಕೆ ತಗೋಬೇಕ? ಮಳೆಗಾಲದಲ್ಲಿ ಶೀತ ಜ್ವರ. ಎಷ್ಟು ವರ್ಷದಿಂದ ಮೇಕೆಗಳನ್ನ ಆಡುಗಳನ್ನ ಸಾಕ್ತದ್ರಿ? ಅದು 5 ವರ್ಷ ಆಯ್ತು. ಹೌದಾ? ಮೇಕೆ ಸಾಕೋದಕ್ಕೂ ಕುರಿ ಸಾಕೋದಕ್ಕೂ ವ್ಯತ್ಯಾಸ ಅನ್ಸುತ್ತಲ್ವಾ? ಆಡು ಆಡು ಸಾಕೋದಕ್ಕೂ ಕುರಿಗಳನ್ನ ಸಾಕೋದಕ್ಕೂ ವ್ಯತ್ಯಾಸ ಆಗ್ತದೆ. ಏನು ಅನುಕೂಲ ಆಡುಗಳನ್ನ ಸಾಕೋದು ಬೇರೆ ರಾಸುಗಳಿಗಿಂತ? ಏನು ಏನು ವ್ಯತ್ಯಾಸ, ಏನು ವ್ಯತ್ಯಾಸ ಅನ್ಸುತ್ತೆ ಅಥವಾ ಏನು ಅನುಕೂಲ ಅಂತ ಅನ್ಸುತ್ತೆ ಆಡುಗಳನ್ನ ಸಾಕೋದು? ಅದು ಇದ್ರೆ ನಮ್ ಜೊತೆ ಇರ್ತದೆ. ಮನೆಯಲ್ಲಿ ಒಂದು ಬೋರ್ ಆಗುದಿಲ್ಲ. ಅದಕ್ಕೆ ನಾವು ತಿನ್ನೋದೇ ಹಾಗೆ ಆಗ್ಬೇಕು, ಬಿಸಿ ಎಲ್ಲ ಆಗ್ಬೇಕು. ನೆಲದಲ್ಲಿ ಬಿದ್ರೆ ತಿನ್ನೋದಿಲ್ಲ. ನಾವೇನಾದ್ರೂ ತನ್ನದ್ ಮಾಡಿ ಕೊಟ್ರೆ ಅದು ತಿನ್ನೋದಿಲ್ಲ, ಬಿಸಿ ಆಗ್ಬೇಕು. ಹೌದಾ? ಆತರ ಕಲಿಸ್ಬಿಟ್ಟಿದೀರಾ? ಓಕೆ. ತಾವು ಎಲ್ಲವರೆಗೂ ಓದಿದಿರಿ ದಿವ್ಯ ಅವರೇ? SLC. ಇಂಗ್ಲಿಷ್ನ ಪರಿಜ್ಞಾನ ಇದೆ ತಮಗೆ ಅಲ್ವಾ? ಇಂಗ್ಲಿಷ್ನ ತಿಳುವಳಿಕೆ ಸ್ವಲ್ಪನಾದ್ರೂ ಇದ್ದೇ ಇರುತ್ತೆ ಅಲ್ವಾ? ಹಸುಗಳಿಗೆ ಇಂಗ್ಲಿಷ್ನಲ್ಲಿ ಏನಂತಾರೆ? ಕೌ ಅಂತಾರೆ. ಕೌ ಅಲ್ವಾ? ಅದೇ ರೀತಿ ಆಡುಗಳಿಗೆ ಅಥವಾ ಮೇಕೆಗಳಿಗೆ ಏನಂತಾರೆ? ಗೋಟ್. ಗೋಟ್, ಸರಿಯಾಗಿ ಹೇಳಿದ್ರಿ. ಸ್ಪೆಲ್ಲಿಂಗ್ ಹೇಳ್ಬೋದಾ ಗೋಟ್? GOAT. ಸರಿಯಾಗಿ ಹೇಳಿದ್ರಿ, GOAT ಗೋಟ್ ಅಲ್ವಾ? ಕುರಿಗಳಿಗೆ? ಇನ್ನೊಂದ್ಸಾರಿ, ಶೀಪ್. ಶೀಪ್ ಶೀಪ್ ಸ್ಪೆಲ್ಲಿಂಗ್? ಹಾ, ಸರಿಯಾಗಿ ಹೇಳಿದ್ರಿ ನೋಡಿ, ಚೆನ್ನಾಗಿ ತಿಳ್ಕೊಂಡಿದ್ರಿ. ಅದೇ ಕೆಲವೊಬ್ರು ತಿಳ್ಕೊಂಡಿರ್ತಾರೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂತಾರೆ, ಆದ್ರೆ ನಿಮಗೆ ಖಚಿತವಾಗಿ ಗೊತ್ತಿದೆ ಅಕ್ಷರಗಳು, ಸ್ಪೆಲ್ಲಿಂಗ್ ಎಲ್ಲ. ಒಳ್ಳೇದು ಒಳ್ಳೇದು, ಧನ್ಯವಾದ. ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನೋಡಿ, ಹಳ್ಳಿಲಿರೋರು ಸಹ ಜಾಣ್ರೆ. ಎಷ್ಟೋ ಜನ ಅನ್ಕೊಂತಾರೆ ಅವರು ಹೆಚ್ಚಿಗೆ ಓದಿಲ್ಲ, ಅನಕ್ಷರಸ್ಥರು ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ಹಾಗೇನಿಲ್ಲ, ಜಾಣತನ ಸಾಕಷ್ಟಿದೆ. ನಮಸ್ಕಾರ ಹೇಳಿ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಪುತ್ತೂರು ತಾಲೂಕು ಕೈಕರದಿಂದ ಚಂದ್ರಾವತಿ. ಚಂದ್ರಾವತಿ ಅವರು, ಎಂತ ಊರಂದ್ರಿ? ಪುತ್ತೂರು ತಾಲೂಕು ಕೈಕಾರ. ಕೈಕಾರ, ಪುತ್ತೂರಿಂದ ಎಷ್ಟು ದೂರ ಆಗುತ್ತೆ ಚಂದ್ರಾವತಿ ಅವರೇ? ಪುತ್ತೂರಿಂದ 7 ಕಿಲೋಮೀಟರ್. 7 ಕಿಲೋಮೀಟರ್. ಅಲ್ಲಿ ಮಂಗಳೂರು ಆಕಾಶವಾಣಿನೂ ನಿಮಗೆ ಸಿಗುತ್ತಾ? ಮಂಗಳೂರು ಸಿಗ್ತದೆ. ಹಾ ಹಾ, ಮಡಿಕೇರಿ ಆಕಾಶವಾಣಿನೂ ಕೇಳ್ತಿರ್ತೀರಿ? ತಾವು ಕೃಷಿಕರಲ್ವಾ? ಸ್ವಲ್ಪ ತೋಟ ಇದೆ ಅಷ್ಟೇ. ಸ್ವಲ್ಪ ತೋಟ, ಮತ್ತೇನ್ ಮಾಡ್ತೀರಿ ಜೀವನಕ್ಕೆ? ಬೀದಿ ಕಟ್ಟೋದು, ಮತ್ತೆ ನನ್ನ ಗಂಡ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಹಾ ಹಾ, ನೀವು ಕೂಲಿ ಕೆಲಸಕ್ಕೆ ಹೋಗಲ್ವಾ? ಹೋಗುದಿಲ್ಲ, ಸಣ್ಣ ಮಗಿದೆ. ಓ, ಮಗು ನೋಡ್ಕೊಳ್ಳಿಕ್ಕೆ? ಹೌದೌದು. ಮನೆಯಲ್ಲಿ ನೀವು, ನಿಮ್ಮ ಯಜಮಾನ್ರು, ಮಗು, ಇಬ್ರು ಮಕ್ಕಳು? ಇಬ್ರು ಮಕ್ಕಳಿದಾರ. ಅತ್ತೆ ಮಾವ ಅಥವಾ ಅಮ್ಮ ಅಪ್ಪ? ಅಮ್ಮ ಅಪ್ಪ ಅಲ್ಲಿ ಇರುದು, ತವರ ಮನೆಯಲ್ಲಿ. ಇಲ್ಲಿ ಅತ್ತೆ ಮಾವ ತೀರ್ಕೊಂಡಿದ್ದಾರೆ. ಓಹೋ, ಸರಿನೇ. ಚಂದ್ರಾವತಿ ಅವರು, ಈಗ ದಿವ್ಯ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ವಿ. ಗೋಟು, ಶೀಪು, ಕೌ ಇವೆಲ್ಲ ಇಂಗ್ಲಿಷ್ ಪದಗಳಾದ್ರೂ ಎಷ್ಟೋ ಜನಗಳಿಗೆ ಗೊತ್ತಿದೆ ಅಲ್ವಾ? ಹೌದು. ನಿಮಗೂ ಗೊತ್ತಿದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಸರ್. ಹೌದೌದು, ಸ್ವಲ್ಪನಾದ್ರೂ ಗೊತ್ತಿದೆ. ಈಗೆಲ್ಲ ಇಂಗ್ಲಿಷ್ ಅನ್ನ ಕನ್ನಡದ ಜೊತೆಗೆ ಮಾತಾಡೋರೇ ಹೆಚ್ಚು. ಹೌದು. ನಾವು ದಿನನಿತ್ಯ ಬಳಸುವ ಅಥವಾ ಆಗಾಗ್ಗೆ ಆಹಾರದಲ್ಲಿ ಬಳಸುವ ಒಂದು ಬೀಜಕ್ಕೆ ಮಂಕಿ ನಟ್ ಅಂತ ಅನ್ಕೊಂಡು ಕರೀತಾರೆ. ಮಂಕಿ ನಟ್, ಮಂಕಿ ಮಂಕಿ ಅಂದ್ರೆ ಕೋತಿ, ಮಂಗ, ನಟ್ ಅಂದ್ರೆ ಬೀಜ. ಮಂಕಿ ನಟ್ ಅನ್ಕೊಂಡು ಒಂದು ಬೀಜಕ್ಕೆ ಕರೀತಾರೆ. ಅದು ಯಾವುದು? ನಾವು ಬಹುಶಃ ನಿಮ್ಮ ಮನೆಯಲ್ಲೂ ಇದೆ ಅದು. ಈ ಬೀಜ ಇಲ್ಲದ ಮನೆನೇ ಅಪರೂಪ ಅಂತ ಹೇಳ್ಬೋದು. ಇಷ್ಟಪಟ್ಟು ತಿಂತಾರೆ ಎಷ್ಟೋ ಜನ, ಅಡಿಗೆಗೂ ಹಾಕೊಳ್ತಾರೆ, ಚಟ್ನಿನೂ ಮಾಡ್ತಾರೆ. ಇಲ್ಲ, ಈ ಹೆಸರನ್ನ ಕೇಳಿಲ್ಲ, ಆದ್ರೆ ಆ ಬೀಜವನ್ನ ಬಳಕೆ ಮಾಡ್ಕೊಂಡಿದಿರಿ, ಗೊತ್ತಾಗ್ತಲ್ಲವಾ? ಹೌದು, ನೋಡೋಣ. ಮುಂದಿನವರು ಮಾತಾಡ್ತಾರಲ್ಲ, ಅವರು ಉತ್ತರ ಹೇಳಿಲ್ಲ ಅಂದ್ರೆ ತಿಳಿಸ್ತೀವಿ, ಕೇಳ್ತಾರೆ. ಒಳ್ಳೇದು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಪ್ರಶ್ನೆ ನಿಮ್ಮ ಮುಂದಿದೆ. ಮಂಕಿ ನಟ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಮಂಕಿ ನಟ್, ಈ ಪದ ಬಳಕೆ ಆಗೋದು ಕಡಿಮೆನೆ, ಆದರೆ ಅನೇಕ ಕಡೆ ಇದನ್ನ ಉಪಯೋಗಿಸ್ಕೊಳ್ಳಾಗ್ತಾ ಇದೆ. ಕೆಲವೇ ಕೆಲವು ಜನ ಮಾತ್ರ ಇದನ್ನ ಬಲ್ಲಿದ್ದಾರೆ. ನೋಡೋಣ. ನಮಸ್ಕಾರ, ಯಾರು ತಾವು ಹೇಳಿ? ನಮಸ್ಕಾರ, ತಮ್ಮ ಹೆಸರು? ಮಡಿಕೇರಿ ತಾಲೂಕು ಉದವಲ ಗ್ರಾಮಕ್ಕೆ ಚೌರಿರಜ್ಜೆ ಬೋಪಯ್ಯ ಮಾತಾಡು ಸರ್. ಬೋಪಯ್ಯನವರು? ಹೌದು. ಎಲ್ಲಿ, ಯಾವ ಊರಂದ್ರಿ? ಉದವಲ ಸರ್, ಎಚ್ ಓ ಡಿ ಎ ವಿ ಎ ಡಿ ಎ. ಇನ್ನೊಂದ್ಸಾರಿ? ಎಚ್ ಓ ಡಿ ಎ ವಿ ಎ ಡಿ ಎ ಉದವಲ. ನಾಪೋಕ್ಲ ಹತ್ತಿರ ಸರ್? ಉದವಳ ಅಲ್ಲ. ಹೌದು, ನಾಪೋಕ್ಲ ಹತ್ರ. ಹೌದು ಸರ್. ಹಾ ಹಾ, ಬೋಪಯ್ಯನವರೇ ತಾವು ಕೃಷಿಕರು ಅಲ್ವಾ? ಹೌದು ಸರ್. ಎಷ್ಟು ವಯಸ್ಸು ತಮ್ದು? ನನಗೀಗ 79 ಸರ್. 79. ಎಷ್ಟು ಲವಲವಿಕೆಲ್ಲ ಮಾತಾಡ್ತೀರಿ, ಬಹಳ ಖುಷಿ ಆಗುತ್ತೆ ನಮಗೆ. ನೋಡಿ ರೇಡಿಯೋ ಚಂದಪ್ಪನವರು ಹೇಳಿದಾಗ ಸರ್, ಜ್ವರ ಸರ್, ಎಲ್ಲರಿಗೆ ಜ್ವರ. ಹೆದರ್ಬೇಡಿ, ಶೀತದ ಜ್ವರ ಒಂಥರ ವೈರಸ್ ನಲ್ಲಿ ನೂರಾರು ಅಲ್ಲ ಸಾವಿರಾರು ಬಗೆ ಇದಾವಂತೆ. ಹೌದಾ? ಅಮೃತ ಬಳ್ಳಿ, ಅಮೃತ ಬಳ್ಳಿಯನ್ನ ಆಗಿಂದಾಗೆ ತೆಗೆದುಕೊಂಡ್ರೆ ಕಷಾಯದ ಜೊತೆಗೆ ಹಾಗೆ ಬಾಯಲ್ಲಿಟ್ಕೊಂಡು ಈ ವೀಳ್ಯದೆಲೆಯನ್ನ ತಿಂದಂಗೆ ರಸ ತೆಗೆದುಕೊಂಡ್ರೆ ಇನ್ನು ಬೇಗ ಹೋಗ್ತದೆ. ಮಳೆಗಾಲದಲ್ಲಿ ಮಾತ್ರ ಜಾಸ್ತಿ. ಹೌದಾ? ಓ ಓ, ಇಲ್ಲ ಸಿಗುತ್ತೆ, ಮಳೆಗಾಲದಲ್ಲೂ ಸಿಗುತ್ತೆ, ಈ ಸಮಯದಲ್ಲೂ ಸಿಗಬೇಕು. ಏನೋ ವ್ಯತ್ಯಾಸ ಆಗಿದೆ. ಅದು ಅಮೃತ ಬಳ್ಳಿ ಎಲ್ಲಾ ಜ್ವರಗಳಿಗೂ ಒಳ್ಳೆ ಔಷಧಿಯ. ನಿಜ ನಿಜ ನಿಜ. ಬೇಗ ಹುಷಾರಾಗ್ಲಿ, ಆರಾಮಾಗಿರ್ರಿ. ತಮ್ದು ಎಷ್ಟೆಕರೆ ತೋಟ ಇದೆ ಬೋಪಾನಿ ಅವರು? ನಾಲ್ಕೂವರೆ ಎಕರೆ ಇದೆಯಾ? ಕಾಫಿ ತೋಟ? ಕಾಫಿ ಅದು ಎಲ್ಲ ಉಂಟು ಸರ್. ನೀವು ಏನ್ ಕೈ ಎಲ್ಲ ಉಂಟು ಅದು ಯಾವ್ದು ಮಾಡೋದು? ಇನ್ನು ವೆನಿಲಾದಿಂದ ಇರೋದು ಎಲ್ಲ ಉಂಟು. ಹಣ್ಣುಗಳು ಎಲ್ಲ ಉಂಟು ಸರ್. ಹೌದಾ? ಸ್ವಲ್ಪ ಬಾವುಲಿ ಸ್ವಲ್ಪ ಕಾಟ. ತಮ್ಮ ಸಂಖ್ಯೆಯನ್ನು ಹೇಳ್ಬೋದಾ ಬೋಪಾನಿ ಅವರೇ? ನಮ್ದು 9632 4000 ಆಮೇಲೆ 6 7 7. ಅದೇ ಯಾಕೋ ಸರಿ ಕೇಳಲಿಲ್ಲ, ಹಾಗಾಗಿ ಇನ್ನೊಂದ್ಸರಿ ಕೇಳಿದ್ವಿ. 9632434 0 ಆದ್ಮೇಲೆ 6 7 ಅಲ್ವಾ? ಹೌದು. ಇಲ್ಲ ಆಮೇಲೆ ನಿಮ್ ಜೊತೆ ಮಾತಾಡೋಣ. ಒಂದು ಪ್ರಶ್ನೆನ ಕೇಳ್ತಾ ಇದ್ವಿ, ಮಂಕಿ ನಟ್ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂತ. ಯಾವುದು ಹಲಸಿನ ಬೀಜ? ಹಲಸಿನ ಬೀಜ ಇಲ್ಲ. ಇದು ದ್ವಿದಳ ಧಾನ್ಯ. ನೀವು ಹೇಳಿದ್ದು ಹಲಸಿನ ಬೀಜನು ದ್ವಿದಳ ಧಾನ್ಯ, ಆದ್ರೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿರುತ್ತೆ ಸಣ್ಣ ಬೀಜ. ಶೇಂಗಾ ಅಥವಾ ನೆಲಗಡಲೆ? ಶೇಂಗಾ ಅಥವಾ ನೆಲಗಡಲೆ. ಹೌದು, ಕಡಿಮೆನೆ, ಬಹಳ ಜನ ಕೇಳಿಲ್ಲ ಅಲ್ವಾ? ಹೌದು, ಮಂಗಗಳು ತುಂಬಾ ಇಷ್ಟಪಡ್ತವೆ ಇದನ್ನ. ಮಂಕಿ ನಟ್ ಅನ್ಕೊಂಡು, ಆಮೇಲೆ ಪಿ ನಟ್ ಅಂತ ಕರೀತಾರೆ, ಗ್ರೌಂಡ್ ನಟ್ ಅನ್ಕೊಂಡು ಕರೀತಾರೆ. ನೋಡಿ ನೋಡಿ, ಅದೇ ಹೌದು. ರೇಡಿಯೋ ಕೇಳುವ ಆಸಕ್ತಿ? ಫೋನ್ ಅಲ್ಲಿ ಕೇಳ್ತೀನಿ, ಮತ್ತೆ ರೇಡಿಯೋ ಎರಡು ಇದೆ ಮನೆಯಲ್ಲಿ, ಒಂದು 5 ಚಿತ್ರ ನನ್ನ ಹತ್ರ ಕೇಳ್ತಾ ಇರ್ತೀನಿ. ನೋಡಿ, ನಿಮ್ಮ ತರ ಕೇಳಿಕೆ ತುಂಬಾ ಖುಷಿ ಆಗ್ತದೆ ಸರ್. ನಿಮ್ಗೆ ತುಂಬಾ ಉಪಕಾರ ಇದೆ, ಜನರಿಗೆ ಬಹಳ ಉಪಕಾರ ಮಾಡ್ತಾ ಇದ್ದೀರಿ. ಸಣ್ಣ ನೀವು ಅವರಿ ಅಂತ ನೋಡಿ, ದೊಡ್ಡ ರೈತರಿಂದ ಸಣ್ಣ ರೈತರವರೆಗೆ ನೀವು ಒಂದು ಭಿನ್ನ ಭೇದ ಇಲ್ಲದೆ ಎಲ್ಲರೂ ಚೆನ್ನಾಗಿ ಮಾತಾಡ್ತೀರಿ, ತುಂಬಾ ಸಂತೋಷ. ಎಷ್ಟು ಚೆನ್ನಾಗಿ ಗುರುತಿಸ್ತೀರಿ, ಗಮನಿಸ್ತೀರಲ್ಲ ನೀವು. ಹೌದು ಸರ್, ಹೌದೌದು ಹೌದು. ಬರೀ ನಿಮ್ಮ ಸ್ವರ ಕೇಳಿಕೆ ಮಾತ್ರ, ಬೇರೆಯವ್ರು ಬರ್ತಾರೆ ಅವಾಗ ಇಟ್ಟು ಬಿಡ್ತೀನಿ, ಮಾತಾಡೋದಿಲ್ಲ. ಒಬ್ಬೊಬ್ಬರಿಗೆ ವ್ಯತ್ಯಾಸ ಆಗ್ತದೆ. ನಿಮ್ಮನ್ನು ಇಡೀ ಕೊಳಗಿನವರಿಗೆ ಇಟ್ಟುಬಿಟ್ಟಿದೆ, ಅದರಲ್ಲಿ ನಿಮಗೆ ಬೇರೆ ಕಡೆಗಳಿಂದ ಸುಮಾರು ಕಡೆಗಳು ಬರ್ತಾ ಇರ್ತವೆ ಅಲ್ವಾ? ಹೌದು ಹೌದು. ಇವಾಗ ಶುರು ಮಾಡಿದ್ರು. ನಿಜ ನಿಜ. ತಾವು 79 ವಯಸ್ಸಾಗಿದ್ರು, ಲವಲವಿಕೆಯಿಂದ ಮಾತಾಡಿದ್ದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಆಮೇಲೆ ನಿಮ್ ಜೊತೆಗೆ ಪ್ರತ್ಯೇಕವಾಗಿ ಮಾತಾಡ್ತೀವಿ. ಬಹಳ ಖುಷಿ ಆಯ್ತು, ಪ್ರತ್ಯೇಕವಾಗಿ ಮಾತಾಡ್ತೀವಿ ತಮ್ಮ ಜೊತೆಗೆ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೋಡಿ, ಹಿರಿಯರು ಸಹ ಎಷ್ಟು ಪ್ರೀತಿಯಿಂದ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾರೆ ಅನ್ನೋದಕ್ಕೆ ಬೋಪಾಯಿನವರು ಒಂದು ಒಬ್ರು ಒಳ್ಳೆ ಉದಾಹರಣೆ ಆಗ್ತಾರೆ. ಮುಂದಿನ ಕರೆ. ವ್ಯತ್ಯಾಸ ಆಯ್ತು. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಆಸಕ್ತರು ಸಂಪರ್ಕ ಮಾಡಬಹುದು, ರೈತರು ಮಾತಾಡಿ 200006. ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ನೀವು ಕಾರ್ಯಕ್ರಮಗಳನ್ನು ಕೇಳಬಹುದು. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ಹೆಸರೇನಂದ್ರಿ? ಹರೀಶ್. ಹರೀಶ್ ಅವರು ಎಲ್ಲಿಂದ ಹರೀಶಣ? ಸವಾಪಡೆ ತಾಲೂಕು ಕಿರಿಗಂದೂರು. ಕಿರಿಗಂದೂರು. ರೈತರು ಹರೀಶಣ ಅಲ್ವಾ? ಎಷ್ಟು ಎಕರೆ ತೋಟ ಇದೆ? 4.5 ಎಕರೆ ಇದೆ ಕಾಫಿ ತೋಟ. ಆಮೇಲೆ ಏನೇನು ಬೆಳಿತೀರಿ? ಕಿತ್ತಳೆ. ಎಷ್ಟು ಗಿಡಗಳಿದಾವೆ? ಎಷ್ಟು? 200 ಗಿಡ ಇದೆ. ಓ, 200 ಗಿಡನು ಫಸಲು ಕೊಡ್ತಾ ಇದೆಯಾ? ಮಾರಾಟನೂ ಮಾಡ್ತೀರಿ? ಓಹೋ. ನಿಮ್ಮ ಸಂಖ್ಯೆನ ಹೇಳ್ಬೋದಾ ಹರೀಶಣ? 9489858585863131. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಿದ್ರಿ ಹರೀಶಣ? ಅಲ್ವಾ? ನೋಡಿ, ಟಿವಿ ಇದ್ರೂ ರೇಡಿಯೋ ಕೇಳದೆ ಒಂಥರ ಸೊಗಸು, ಒಂಥರ ಆಸಕ್ತಿ ಅಲ್ವಾ? ಕೃಷಿ ಬಗ್ಗೆ ತುಂಬಾ ತಿಳ್ಕೊಬೇಕು. ಹಾ, ನಿಜ. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ, ಹೇಗೆ ಹೇಗೆ ರೈತರು ಸಾಗಿದಾರಂತ ಒಂದು ಚಿತ್ರಣ ನಿಮ್ಮ ಮುಂದೆ ಹಾದು ಹೋಗುತ್ತೆ ಅಲ್ವಾ? ಹೌದು. ಹರೀಶಣ್ಣ, ಒಂದು ಪ್ರಶ್ನೆ ತಮಗೆ. ಅದಕ್ಕಿಂತ ಮುಂಚಿತವಾಗಿ, ಕಿತ್ತಳೆ ಚೆನ್ನಾಗಿ ಫಸಲು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಆಮೇಲೆ ಭತ್ತನು ಬೆಳಿತೀರಾ? ಭತ್ತ ಇಲ್ಲ, ಗದ್ದೆ ಮೊದಲಲ್ಲಿ ಇತ್ತು. ಹಸುಗಳು ಸಾಕ್ತೀರಾ? ಹಸುಗಳು ಹಸುಗಳು ಹಿಂದೆ ಸಾಕ್ತೀವಿ, ಎಲ್ಲ ಎಲ್ಲ ತೋಟ ಎಲ್ಲ ಮಾಡಿದ್ರು. ಹೌದ್ರ, ಹಸುಗಳಿಲ್ಲ. ನಾಲ್ಕು ನಾಲ್ಕೂವರೆ ಎಕರೆ ತೋಟನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಹೌದು. ಆಮೇಲೆ ಪ್ರತ್ಯೇಕವಾಗಿ ಮಾತಾಡೋಣ ತಮ್ಮ ಜೊತೆಗೆ. ಅರಬಿಕಾ? ಹಾ ಹಾ, ಅದೇ ಅದೇ ಅದೇ, ಸೋಮವಾರಪೇಟೆ ತಾಲೂಕು ಅರಬಿಕನೇ ಹೆಚ್ಚು ಅಲ್ವಾ? ಓಹೋ, ಸರಿನೆ, ಒಳ್ಳೇದು ಒಳ್ಳೇದು. ಹರೀಶಣ್ಣ, ಒಂದು ಪ್ರಶ್ನೆ ತಮಗೆ. ಓಲ್ಡ್ ರೋಬಸ್ಟ ಅಂತ ಕರೀತಾರಲ್ಲ, ಇದಕ್ಕೆ ಇರುವ ಇನ್ನೊಂದು ಹೆಸರು ಏನು ಅಂತ? ಇನ್ನೊಂದು ಹೇಳಿ ಹೇಳಿ, ಸರಿಯಾಗಿ ಹೇಳ್ತಾ ಇದ್ರಿ. ಹಾ, ಪೆರಡಿಯನ್. ಪೆರಡಿಯನ್ ನೋಡಿ, ತಕ್ಷಣ ನಿಮಗೆ ನೆನಪಿ ಬಂತು ಅಲ್ವಾ? ಹೌದು, ನೀವು ಓಲ್ಡ್ ರೋಬಸ್ಟ್ ಅನ್ನು ಹಾಕಿದಿರಲ್ವಾ? ಹಾ, ಅದ ಬೀಜ ತಂದು ಸಸಿ ಬೆಳೆಸಿ ನಾಟಿ ಮಾಡಿದ್ರ? ಹೌದೌದು, ಚೆನ್ನಾಗಿದ್ದೀರಿ ಅಲ್ವಾ? ಶ್ರಮ ಪಟ್ರೆ ಚೆನ್ನಾಗಿರ್ತೀವಿ ಅಲ್ವಾ? ಹೌದು, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ನಮಸ್ಕಾರ. ನಮಸ್ಕಾರ ರೈತ್ರೆ, ಒಳ್ಳೊಳ್ಳೆ ಅನುಭವಿ ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸಂಪರ್ಕ ಮಾಡಿ, ವ್ಯತ್ಯಾಸ ಆಯ್ತು. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಯುವ ರೈತರು, ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ. ಚಂದ್ರ ಊರು, ಎಂತ ಊರು ಅಂದ್ರೆ ಚಂದ್ರ ತಮ್ದು? ಹುಲಿಕೆರೆ ಕೊಪ್ಪಲು ಸರ್. ಹುಲಿಕೆರೆ ಕೊಪ್ಪಲು. ಮಂಡ್ಯ ತಾಲೂಕು. ಹೌದು, ವಿಸಿ ಫಾರಂಗೆ ಹತ್ರ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ವಾ? ಹೌದು ಸರ್. ಹೌದು, ಎಷ್ಟು ದೂರ ಆಗುತ್ತೆ ವಿಸಿ ಫಾರಂಗೆ? ಅಡ್ಡಾರಿ ಹೋದ್ರೆ ಒಂದ್ 3-4-5 ಕಿಲೋಮೀಟರ್ ಆಯ್ತದೆ. ಹೌದಾ? ಬಹಳ ಬಸ್ ರೂಟ್ ಅಲ್ಲಿ ಹೋದ್ರೆ ಒಂದ್ 8-10 ಕಿಲೋಮೀಟರ್. ಹೌದಾ? ನೋಡಿ, ಅದಕ್ಕೆ ಅಡ್ಡದಾರಿ ಬಹಳ ಇಷ್ಟ ಎಷ್ಟೋ ಜನಗಳಿಗೆ. ಅಡ್ಡದಾರಿನೇ ಬಹಳ ಇಷ್ಟ, ಬೇಗ ಆಗ್ಬಿಡುತ್ತಂತ. ಹೌದು ಸರ್. ಹೌದು ಹೌದು, ಎಷ್ಟೋ ಜನ ಅದನ್ನೇ ಇಷ್ಟ ಪಡ್ತಾರೆ ಅಲ್ವಾ? ದನ ಎಮ್ಮೆಗಳೆಲ್ಲ ಈ ಪಶು ಇಲ್ಲ ಸರ್ ಅಲ್ವಾ? ಹೌದು ಹೌದು ಹೌದು. ನಿಮ್ದು ಪ್ರಶ್ನೆ ಕೊನೆ ಕರೆ ನಿಮ್ದು, ಮತ್ತೆ ಕೊನೆ ಪ್ರಶ್ನೆ ಅಂತ ಅನ್ಸುತ್ತೆ. ಅದಕ್ಕಾಗಿ ಒಂದು ಪ್ರಶ್ನೆ ನಿಮಗೆ ಸೂಕ್ತವಾದ ಕೇಳೋಣ ಅಂತ ಅನ್ಕೊಂಡು. ಹಿತ್ತಾಳೆಯು ಯಾವ ಲೋಹಗಳ ಮಿಶ್ರಣ? ಹಿತ್ತಾಳೆ ತಟ್ಟೆ ನಾವು ಬಳಕೆ ಮಾಡ್ಕೊಳ್ತೀವಲ್ಲ, ಯಾವ ಲೋಹಗಳಿಂದ ತಯಾರಾಗಿದೆ ಅಂತ ಹೇಳ್ಬೋದಾ? ಅಲ್ಯೂಮಿನಿಯಂ ಅಲ್ಲ, ಹಿತ್ತಾಳೆ ತಟ್ಟೆ ತಾಮ್ರದ ತಟ್ಟೆನ ಈಗಲೂ ಎಷ್ಟೋ ಜನ ಬಳಕೆ ಮಾಡ್ಕೊಳ್ತಾರೆ. ಅಲ್ಯೂಮಿನಿಯಂನೇ ಬೇರೆ. ಇಲ್ಲ, ಗೊತ್ತಾಗುತ್ತೆ, ಹಿತ್ತಾಳೆ ತಟ್ಟೆ ಅಥವಾ ಲೋಟವನ್ನ ತಾಮ್ರ ಮತ್ತು ಸತ್ತು, ಕಾಪರ್ ಮತ್ತು ಜಿಂಕ್ ಈ ಎರಡೂ ಲೋಹಗಳನ್ನ ಬಳಕೆ ಮಾಡಿಕೊಂಡು ತಯಾರಿಸಿದರೆ ತಾಮ್ರ ಮತ್ತು ಸತ್ತು ನಮ್ಮ ದೇಹಕ್ಕೆ ಸಣ್ಣ ಪ್ರಮಾಣದಲ್ಲಿ ಸೇರ್ತಾ ಇದ್ರೆ ಅದು ಬಹಳ ಒಳ್ಳೇದಂತ ಅನ್ಕಂಡೆ ನಮ್ಮ ಹಿರಿಯರು ಕಂಡುಕೊಂಡಿದ್ರು. ಅದು ಬೇರೆ ಬೇರೆ ಆಹಾರಗಳ ಮೂಲಕನೂ ಸೇರುತ್ತೆ, ಮಣ್ಣಿನಲ್ಲಿ ಈ ಎರಡೂ ಪೋಷಕಾಂಶಗಳು ಕಡಿಮೆ ಆಗಿಬಿಡದವೆ, ಅದರಿಂದ ಆರೋಗ್ಯದ ತೊಂದರೆಗಳು ಕಾಣಿಸ್ತವೆ. ಹಿತ್ತಾಳೆ ತಟ್ಟೆ ಈಗಲೂ ಬಳಕೆ ಮಾಡ್ತೀರಾ ತಾವೇನಾದ್ರೂ? ಐತೆ ಸರ್, ಇವಾಗ ಬಳಕೆ ಇಲ್ಲ ಸರ್. ಮಾಡಿ, ಎಲ್ಲಾದ್ರೂ ಮೂಲೆಯಲ್ಲಿ ಇದ್ರೆ ಹುಡುಕಿ ಅಚ್ಚುಕಟ್ಟಾಗಿ ಹುಣಸೆ ಹಣ್ಣಿಂದ ತೊಳೆದ್ಬಿಟ್ಟು ಉಪಯೋಗಿಸ್ಕೊಳ್ಳಿ. ಒಳ್ಳೇದು, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ, ಇವತ್ತು ಕೇಂದ್ರದ ಬಜೆಟ್ ಮಂಡನೆ ಆಗಿದೆ, ಅನುಕೂಲಕರವಾದ ಅಂಶಗಳು ವ್ಯಕ್ತವಾಗಿದೆ ಅಂತ ನಿಮಗೂ ಗೊತ್ತಿದೆ. ಸರ್ಕಾರಗಳು ರೈತರ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದವಲ್ವಾ? ನಿಮ್ಮೆಲ್ಲರಿಗೂ ಶುಭವಾಗಲಿ. ಸಂಪರ್ಕ ಮಾಡಿದ ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳು. ಆಲಿಸಿದ ಇತರರಿಗೂ ನಮಸ್ಕಾರಗಳು. ಕೇಳಿದರೆ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಕುಯ್ಯಮುಡಿ ಗಣೇಶ್, ಉತ್ತಯ್ಯ, ಚಂದನ್ ಮತ್ತು ಚೇತನ್ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5932 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳಿಗರೆ, ಈಗ ಒಂದು ನಿಧನ ಸುದ್ದಿ. ಸಣ್ಣಕುಲಿಕೋಟು ಗ್ರಾಮದ ಕುಯ್ಯಮುಡಿ ಸೋಮಪ್ಪ ಅವರ ಪತ್ನಿ ತಂಗಮ್ಮ ಅವರು 94 ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು. ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಅಕ್ರಮ ಸಕ್ರಮ ಯೋಜನೆಯ 94C ಪೀನ 94C ಸೀರ ಅಡೀಲ್ ಅರ್ಜಿ ಒಪ್ಪುಚಿಟ್ಟ ನುಯಿಟ ಒಂದು ಫಲಾನುಭವಿಯಕ್ಕೆ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ನೀನಾಂದ ಹಕ್ಕುಪತ್ರ ಕೊಡ್ತದೆ. ತಂಗಡ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮ ತಕಪರಂದ ಶಾಸಕಂಗ ಹಕ್ಕುಪತ್ರ ಪಡೆದಂಡವು ತಂಗಡ ಹಕ್ಕಕ್ಕೆ ಬಂದ ಆಸ್ತಿನ ಏದೇ ಕಾರಣಕ್ಕೂ ಬಾರ ಬಾರೆ ಮಾಡತೆ. ಸರ್ಕಾರ ಹತ್ರ ಸೌಲಭ್ಯತನ ಪಡೆದಂಡು ಮನೆ ಕಟ್ಟಿಯೋನಕ್ಕೆ ಸಲಹೆ ಕೊಡ್ತಿತ್ತು. ಹಕ್ಕುಪತ್ರ ಪಡೆದವಕ್ಕೆ ಈ ಕಣಕ್ಕೆ ಅರ್ಜಿ ಒಪ್ಪುಚಿಡತವು. ಮಾರ್ಚ್ 31 ಉಳಿಯ ಅರ್ಜಿ ಒಪ್ಪುಚಿಡುವನಕ್ಕೆ ಅಣಚಿ. ಮಡಿಕೇರಿ ನಗರ ಹತ್ರ ತಾಲೂಕು ತಹಶೀಲ್ದಾರ ಕಚೇರಿ ಸಭಾಬಡೆಯಲ್ಲಿ ಮತದಾರಂಗಡ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟ ಇಕಕಣಿಕ ಆನ ಕಾರ್ಯತರ ಬಗ್ಗೆ ಮಾಹಿತಿ ಪಡೆದಂಡ ತಕ್ಕಪರಂದ ಮತದಾರಂಗಡ ಪಟ್ಟಿ ವೀಕ್ಷಕ ವಿ ಅನ್ಬುಕುಮಾರ್ ಅವು ಮತದಾರಂಗಡ ಪಟ್ಟಿರ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅನ್ವಯ ಆಪನಕ್ಕೆ ಇಕಾಯಿತ ನಡೆದ ವಿಶೇಷ ಅಭಿಯಾನ ಸಂದರ್ಭದ ಮತದಾರಂಗಡ ಪಟ್ಟಿಗೆ ಪೆದ ಕೂಟುವ ಸರಿಪಡ್ತೋ ಪಿನ ಪೆದತನ ಅಡ್ಪ ಇನ್ನತ ಕಾರ್ಯ ನಡೆದಿತ್ತು. ಈ ದಿಸೆಯಲ್ಲಿ ಇಕಾಕಲೆ ಮತದಾರಂಗಡ ಆಖಿರಿ ಪಟ್ಟಿನ ಪ್ರಕಟಣೆ ಮಾಡಿ ತಿಂಜಿತ್ತು. ಇಂಡ ಬಗ್ಗೆ ಇನ್ನೊಮ್ಮೆ ಪರಿಶೀಲನೆ ಮಾಡೋಂದು ತಹಶೀಲ್ದಾರಂಗಕ್ಕೂ ಪಿನ ಕಂದಾಯ ನಿರೀಕ್ಷಕಕ್ಕೂ ಅವು ಸೂಚನೆ ಕೊಡ್ತದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿನ ಸಾಹಿತ್ಯ ಅಕಾಡೆಮಿ ರಾಧನೆದು ಪತ್ತನೇ ಕಾಲತ್ರ ಸಂಭ್ರಮತ್ರ ನುಟ್ಟಲು ಸ್ಮರಣ ಸಂಚಿಕೆನ ಅಡ್ತ ಬಂದನುಂಡು. ಈ ದಿಸೆಯಲ್ಲಿ ಇಲ್ಲಿ ಕಥನೆ ಪ್ರಕಟಣೆಯಾದ ಅರೆಭಾಷೆ ಸಂಸ್ಕೃತಿ ಪಿನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕತೆ ಲೇಖನ ಬರಹ ಕವನತನ ಪುರುಡು ಉಳ್ಳವು. ಇದೇ ಪದ್ದಂಜಾಂಡ ಉಳ್ಳಲು ಅಕಾಡೆಮಿರ ಕಚೇರಿಗೆ ಐಕೋಲು ಆಯ್ಕೆಯಾದ ಬರಹತನ ಸ್ಮರಣ ಸಂಚಿಕೆಯಲ್ಲಿ ಪ್ರಕಟಣೆ ಮಾಡುವ ಇಂಡ ಅವರ ವಿವರಕ್ಕೆ ರಿಜಿಸ್ಟ್ರಾರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿನ ಸಾಹಿತ್ಯ ಅಕಾಡೆಮಿ ಇಲ್ಲಿ ಪಡೆದವಲು. ಸುಂಟಿಕೊಪ್ಪ ವಿದ್ಯುತ್ ಕೇಂದ್ರದ ಅವಶ್ಯ ರಿಪೇರಿ ಪಣಿ ಉಳ್ಳಾನಗೊಂಡು ನಾಳೆ ಪೊಲಕ 11 ಒಯ್ಪತ್ತು 4 ಕಥನೆ ಸುಂಟಿಕೊಪ್ಪ ಕೆದಕಲ್ ನಾಕೂರು ಮಾದಾಪುರ ಚಟ್ಟಳ್ಳಿ ಹೊಸಕೋಟೆ ಮುತ್ತಿಕಾಡು ಮೋದೂರು ಜಂಬೂರು ಬಾಣೆ ಬಿಳಿಗೇರಿ ಗರ್ವಾಲೆ ಸುತ್ತಮುತ್ತ ಕರೆಂಟ್ ಇಪ್ಪಲ ಎಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟಿತು. ಜಿಲ್ಲಾಡಳಿತ ಕನ್ನಡ ಪಿನ್ನ ಸಂಸ್ಕೃತಿ ಇಲಾಖೆ ರಾಧನೆಯಲ್ಲಿ ಮಡಿವಾಳ ಮಾಚಿದೇವಡ ಜಯಂತಿ ಕಾರ್ಯಕ್ರಮದನ್ನು ಕನ್ನಡ ಪಿನ್ನ ಸಂಸ್ಕೃತಿ ಇಲಾಖೆಯ ಕಚೇರಿಯಲ್ಲಿ ಇಂದು ಸರಳ ಆಯಿತು ಕೈಚತು. ಕಾನೂನು ಮಾಪನ ಶಾಸ್ತ್ರ ಇಲಾಖೆ ರಾಧನೆಯಲ್ಲಿ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ಇಂದಂಜ ಇದೆ 15 ಸಿದ್ದಾಪುರ ಹತ್ರ ಮಾರ್ಕೆಟ್ ರೋಡಲ್ಲಿ ನಡಪ. ವರ್ತಕಂಗ ತಂಗ ಬಳಸಿಕೊಂಡುಳ್ಳನತ ಅಳತೆ ತೂಕ ಕೂಡನಕ್ಕೆ ತೂಕ ಮಾಡುವಂತ ಸಾಧನತನ ಈ ಶಿಬಿರತ್ತು ಹಾಜರು ಪಡೆದಿತ್ತು. ಸತ್ಯಾಪನೆ ಮುದ್ರೆ ಮಾಡಿಚುಡುವುದು ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕಂಗ ಅರಿಚುಟಿತು. ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ತಂಡನೇ ಸಾಲಲು ಖಾಲಿ ಇಂಜ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಚಕ್ರಿಗೆ ನೇಮಕಾತಿಗೆ ಸಂಬಂಧಪಟ್ಟ ಪರೀಕ್ಷೆಯಲ್ಲಿ ಹಾಜರಾಯಿತು. 1.5 ಅಂಜಾಂಡ ಅನುಪಾತದ ಪಾಸಾಯಿತುಳ ಅಭ್ಯರ್ಥಿಯಕ್ಕೆ ಕೈಂಜ ಜನವರಿ ಅಂಜಿ ಪಿನ್ನ ಪತ್ತೊಂಬದಂಗ ನಗರತ್ರ ಜನರಲ್ ತಿಮ್ಮಯ್ಯ ಕಳಿ ಪರಂಬಲು ದೇಹ ದೃಢತೆ ಪರೀಕ್ಷೆ ನಡೆದಿದ್ದು ಅದಂಡ 1 ಆಯ್ಕೆ ಪಟ್ಟಿನ ಜಿಲ್ಲೆಯ ಪೊಲೀಸ್ ನೇಮಕಾತಿ ಸಮಿತಿ ಸದಸ್ಯಂಗಡ ಸಮ್ಮುಖತ್ತು ಜನವರಿ 29 ಕಚೇರಿಯ ಸೂಚನಾ ಫಲಕ